ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು. ಕಿಸಾನ್ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರ ಜನಹಿತ ಮೇ ಜಾರಿ. ಕೇಳುಕರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಕುಂಪಲದಲ್ಲಿರುವ ಜ್ಯೋತಿಲಕ್ಷ್ಮಿ ಅವರ ತಾರಸಿ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಗಾಯತ್ರಿ ಎಂ. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಮಂಗಳೂರಿನ ಕುಂಪಲದಲ್ಲಿರುವ ಜ್ಯೋತಿಲಕ್ಷ್ಮಿ ಇವರು. ಇವರು ನಗರ ಪ್ರದೇಶದಲ್ಲಿದ್ದು ಕೃಷಿಯಲ್ಲಿ ಆಸಕ್ತಿಯನ್ನು ಹೊಂದಿದವರು. ತಮ್ಮ ತಾರಸಿಯಲ್ಲಿ ಕೈತೋಟ ಬೆಳೆಸಿ ಸಂತಸವನ್ನು ಕೂಡ ಕಂಡುಕೊಂಡಂಥವರು. ಈಗ ಅವರ ತಾರಸಿ ಕೃಷಿ ಅನುಭವವನ್ನು ಅವರಿಂದ ಕೇಳಿ ತಿಳಿಯೋಣ. ನಮಸ್ಕಾರ ಜ್ಯೋತಿಲಕ್ಷ್ಮಿ ಅವರೇ. ನಮಸ್ಕಾರ. ನಿಮಗೆ ತಾರಸಿ ಕೃಷಿ ಮಾಡಲಿಕ್ಕೆ ಪ್ರೇರಣೆ ಹೇಗಾಯಿತು? ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದವಳಾದ್ದರಿಂದ ಕೃಷಿಯಲ್ಲೇ ಆಸಕ್ತಿ ಮೊದಲಿಂದಲೇ ಇತ್ತು. ಈಗ ನಾನು ನಗರವಾಸಿ ಆಗಿರೋದ್ರಿಂದ ಮನೆಯ ಸುತ್ತಮುತ್ತ ಜಾಗದ ಅಭಾವ ಇರುವ ಕಾರಣ ತಾರಸಿಯಲ್ಲಿ ಕೃಷಿ ಮಾಡಬಹುದು ಅನ್ನೋ ಯೋಚನೆ ಮನಸ್ಸಿಗೆ ಬಂತು. ನನ್ನ ಆಸಕ್ತಿಗೆ ನನ್ನ ಮನೆಯವರ ಸಹಕಾರವೂ ಇದ್ದದ್ರಿಂದ ಅದು ಮಾಡಲಿಕ್ಕೆ ಅನುಕೂಲ ಆಯಿತು. ಆದ್ದರಿಂದ ಈಗ ಮಾಡ್ತಾ ಇದ್ದೇನೆ. ಎಷ್ಟು ವರ್ಷಗಳಿಂದ ಈಗ ತಾರಸಿ ಕೃಷಿ ಮಾಡ್ತಾ ಇದ್ದೀರಿ? ಪೂರ್ಣ ಪ್ರಮಾಣದ ತಾರಸಿ ಕೃಷಿ ಸಾಮಾನ್ಯ ಒಂದು 8 ವರ್ಷದಿಂದ ಮಾಡ್ತಾ ಇದ್ದೇವೆ. ಮೊದಲಿಗೆ ಕೃಷಿ ಆರಂಭ ಹೇಗೆ ಮಾಡಿದ್ರಿ? ಈಗ ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ರಿ ನೀವು? ಉದ್ದೇಶ ಅಂದರೆ ನಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರವನ್ನೇ ಕೃಷಿ ಆರಂಭ ಮಾಡಿದ್ದು. ಆಸಕ್ತಿ ಇದ್ದದರಿಂದ, ಗಿಡಗಳ ಬಗ್ಗೆ ಪ್ರೀತಿ ಇದ್ದದರಿಂದ ಒಂದು ಮನಸ್ಸಿನ ಸಂತೋಷವೇ ಮೊದಲ ಆದ್ಯತೆ ಆಗಿತ್ತು. ಮೊದಲಿಗೆ ಶುರು ಮಾಡುವಾಗ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ದು, ಒಂದು 10-50 ಪಾಟ್ಗಳನ್ನು ತಂದು ಶುರು ಮಾಡಿದ್ದು. ಆಮೇಲೆ ಆಸಕ್ತಿ ಇದ್ದದರಿಂದ ಬೆಳೀತಾ ಹೋಯಿತು, ಬೆಳೀತಾ ಜಾಸ್ತಿ ಆಗ್ತಾ ಹೋಯಿತು. ಈಗ ಟೆರೆಸ್ ಪೂರ್ತಿಯಾಗಿ ಆಗಿದೆ. ಯಾವ್ಯಾವ ಗಿಡ ಎಲ್ಲ ಇದೆ ನಿಮ್ಮ ಕೈತೋಟದಲ್ಲಿ? ನಮ್ಮ ಕೈತೋಟದಲ್ಲಿ ಹೂವಿನ ಗಿಡ, ಹಣ್ಣಿನ ಗಿಡ, ಸ್ವಲ್ಪ ಮಟ್ಟಿಗೆ ತರಕಾರಿ ಗಿಡ, ಅಲಂಕಾರಿಕ ಗಿಡ, ಎಲ್ಲ ರೀತಿಯ ಗಿಡಗಳು ಇವೆ. ಮಿಶ್ರ ಗಿಡಗಳನ್ನು ಬೆಳೆಯೋದ್ರಿಂದ ಯಾವ ಗಿಡ ಸಿಕ್ಕಿದ್ರೂ ಬೇಡ ಅಂತ ಹೇಳೋದಿಲ್ಲ. ಎಲ್ಲ ರೀತಿಯ ಗಿಡಗಳನ್ನು ಬೆಳೆಸ್ತಾ ಇದ್ದೇನೆ. ಈಗ ಗಿಡಗಳನ್ನೆಲ್ಲ ನೀವು ಎಲ್ಲಿಂದ ಸಂಘಟಿಸ್ತೀರಿ? ಎಲ್ಲ ಕಡೆಯಿಂದ, ಅಂದರೆ ಹೂವಿನ ಗಿಡ ಇರ್ಬೋದು ಅಥವಾ ಅಲಂಕಾರಿಕ ಗಿಡಗಳು ಎಲ್ಲ ಸುತ್ತಮುತ್ತ ಅಥವಾ ಊರಿಗೆ ಹೋಗಿದ್ದಾಗ ತಂದದ್ದು ಇದೆ ಸಾಕಾದಷ್ಟು. ಆದರೆ ಹಣ್ಣಿನ ಗಿಡಗಳು ಅಂತ ಬಂದರೆ ಕಸಿ ಗಿಡಗಳಿಗೆ ಆದ್ಯತೆ ಕೊಡುವ ಕಾರಣ ನರ್ಸರಿಯಿಂದಲೇ ತಂದದ್ದು ಜಾಸ್ತಿ. ನರ್ಸರಿಯಿಂದ ಸಾಕಷ್ಟು ಗಿಡಗಳನ್ನು ತಂದಿದ್ದೇನೆ. ಈಗ ಅದನ್ನು ಪಾಟ್ಗಳಲ್ಲಿ ಬೆಳೀತೀರಾ ಅಥವಾ ಗ್ರೋ ಬ್ಯಾಗ್ ಅಂತದ್ದೇನಾದರೂ ಬಳಸಿ? ಎಲ್ಲ ರೀತಿಯ ವಸ್ತುಗಳು ನಮ್ಮ ಗಾರ್ಡನ್ನಲ್ಲಿದೆ. ಪಾಟ್ಗಳು ಇವೆ, ಗ್ರೋ ಬ್ಯಾಗ್ಗಳು ಇವೆ. ನಾವು ಬಳಸಿ ಇದಂಥ ಕೆಲವು ಬಕೆಟ್ಗಳಿರ್ಬೋದು ಅಥವಾ ವೇಸ್ಟ್ ಅಂತ ನಾವು ಏನು ಯೂಸ್ ಮಾಡ್ತೀವಿ ಅಂಥ ವಸ್ತುಗಳಲ್ಲಿ ಕೂಡ ಗಿಡವನ್ನು ನೆಟ್ಟದ್ದು ಉಂಟು. ದೊಡ್ಡ ದೊಡ್ಡ ಗಿಡಗಳಿಗೆ ವೆಯ್ಟಿಗೋಸ್ಕರ ಗ್ರೋ ಬ್ಯಾಗ್ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಚಿಕ್ಕ ಚಿಕ್ಕ ಗಿಡಗಳು ಪಾಟ್ಗಳಲ್ಲಿ ಚೆನ್ನಾಗಿ ಬರ್ತವೆ. ಹಣ್ಣಿನ ಗಿಡಗಳ ಗ್ರೋ ಬ್ಯಾಗಲ್ಲೇ ಬೆಳೆಸಿ? ಹಣ್ಣಿನ ಗಿಡಗಳು ಸಾಮಾನ್ಯವಾಗಿ ಗ್ರೋ ಬ್ಯಾಗಲ್ಲೇ ಜಾಸ್ತಿ ಇರೋದು. ಯಾಕೆ ಅಂತ ಹೇಳಿದರೆ ಹಣ್ಣಿನ ಗಿಡಕ್ಕೆ ನಾನು ನನ್ನ ಅನುಭವದ ಅಂದಾಜಲ್ಲಿ ಹೇಳೋದಾದರೆ ಒಂದು 18 ಇಂಚಿಂದ 24 ಇಂಚು ಏನ ಅಳತೆಯ ಪಾಟ್ಗಳು ಅಥವಾ ಗ್ರೋ ಬ್ಯಾಗ್ಗಳು ಅಗತ್ಯ. ಹಣ್ಣಿನ ಗಿಡಗಳು ದೊಡ್ಡದಾಗಿ ಬೆಳೆಯೋದ್ರಿಂದ ಅದಕ್ಕೆ ಜಾಗ ಜಾಸ್ತಿ ಬೇಕಾಗ್ತದೆ, ಪೋಷಕಾಂಶಗಳು ಜಾಸ್ತಿ ಬೇಕಾಗ್ತದೆ. ಆದ್ದರಿಂದ ಗ್ರೋ ಬ್ಯಾಗನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇನೆ ಹಣ್ಣಿನ ಗಿಡಗಳಿಗೆ. ಉಳಿದ ಚಿಕ್ಕ ಚಿಕ್ಕ ಗಿಡಗಳು, ಹೂವಿನ ಗಿಡಗಳಿಗೆ ಸಾಮಾನ್ಯವಾಗಿ ಒಂದು 8-16 ಇಂಚಿನ ಒಳಗಿನ ಪಾಟ್ಗಳು ಸಾಕಾಗ್ತದೆ. ಇನ್ನು ಹಣ್ಣು ತರಕಾರಿ ಅಂತ ಬಂದರೆ ಸ್ವಲ್ಪ ಗಿಡಗಳಿಗೆ ಜಾಗ ಜಾಸ್ತಿ ಬೇಕು, ಪೋಷಕಾಂಶಗಳು ಜಾಸ್ತಿ ಬೇಕು. ಈಗ ಗಿಡ ಎಲ್ಲ ನೆಡಲಿಕ್ಕೆ ಬೇಕಾದ ಮಣ್ಣು ಗೊಬ್ಬರ ಅದೆಲ್ಲ ಎಲ್ಲಿಂದ ತರ್ತೀರಿ ನೀವು? ಮಣ್ಣು ಹೆಚ್ಚಿನ ಅಂಶವು ನರ್ಸರಿಯಿಂದ ತರುವುದೇ ಜಾಸ್ತಿ. ಮಣ್ಣು ಲಾಟಲ್ಲಿ ನರ್ಸರಿಯಿಂದ ತರುವುದಾದರೆ ನಮಗೆ ಸಿಗ್ತದೆ ಬೇಕಾದ ಹಾಗೆ ಮಣ್ಣು, ತೊಂದರೆ ಇಲ್ಲ ಲೋಕಲ್ ನರ್ಸರಿಗಳಲ್ಲಿ. ಮತ್ತು ಊರಿಗೆ ಹೋದಾಗ ಒಂದು ಗೋಣಿ ಎರಡು ಗೋಣಿ ಮೊದಲಿಗೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡುವಾಗ ಊರಿಂದ ತಂದದ್ದು ಉಂಟು. ಈಗ ಜಾಸ್ತಿ ಪ್ರಮಾಣದಲ್ಲಿ ಮಾಡುವಾಗ ನರ್ಸರಿಯಿಂದಲೇ ಜಾಸ್ತಿ ತರುವುದು. ಗೊಬ್ಬರ ಮನೆಯಲ್ಲೇ ಮಾಡ್ತೇನೆ. ಯಾವ ರೀತಿ ಮಾಡ್ತೀರಿ? ನಮ್ಮ ಹಸಿ ಕಸ ಯಾವುದು ವೇಸ್ಟ್ ಮಾಡೋದಿಲ್ಲ. ಮನೆಯಲ್ಲಿ ಪ್ಲಾಸ್ಟಿಕ್ ಏನಾದರೂ ಐಟಮ್ಸ್ ಬಿಟ್ಟರೆ ಬೇರೆ ಯಾವ ವೇಸ್ಟ್ ಐಟಮ್ ನಮ್ಮ ಮನೆಯಿಂದ ಹೊರಗೆ ಹೋಗುವುದಿಲ್ಲ. ಹಸಿ ಕಸವನ್ನು ನಾನು ಅಂದರೆ ಬೇರೆ ಬೇರೆ ರೀತಿ ಗೊಬ್ಬರ ಮಾಡಲಿಕ್ಕೆ ಈಗ ಕಿಟ್ಗಳು ಬರ್ತದೆ, ಬೇರೆ ಬೇರೆ ರೀತಿ ಇದೆ. ಆದರೆ ನಾನು ಒಂದು 6 ಬಕೆಟನ್ನು ಇಟ್ಕೊಂಡಿದ್ದೇನೆ, ಮುಚ್ಚಳ ಇರುವ ಬಕೆಟ್. ಅದನ್ನು ಹೋಲ್ಸ್ ಮಾಡಿದ್ದೇನೆ. ಅದರಲ್ಲಿ ಬಯೋಕಾಂಪೋಸ್ಟ್ ಆಗಿರೋದ್ರಿಂದ ಗಾಳಿ ಆಕ್ಸಿಜನ್ ಅವಶ್ಯಕತೆ ಇದೆ, ಆದ್ದರಿಂದ ಹೋಲ್ಸ್ ಮಾಡಿದ್ದೇನೆ ಫುಲ್ಲು. ಅಡಿಗೆ ಟಬ್ಬನ್ನು ಇಟ್ಟಿದ್ದೇನೆ. ಅಡಿಭಾಗದಲ್ಲಿ ಒಂದು ಸ್ವಲ್ಪ ಒಂದು ಲೇಯರ್ ಆಗುವಷ್ಟು ಮಣ್ಣು ಅಥವಾ ಏನಾದರೂ ಡ್ರೈ ಕಸ, ಏನೋ ಕಸ ಅಂದರೆ ಎಲೆಗಳು ಅಥವಾ ಒಣಗಿದ ಎಲೆಗಳು ಏನಾದರೂ ಹಾಕ್ತೇನೆ ಒಂದು ಲೇಯರ್. ಅದರ ಮೇಲೆ ಅವತ್ತಾವತ್ತಿನ ಕಸವನ್ನು ಅವತ್ತಾವತ್ತೇ ಹಾಕ್ತೇನೆ, ಇವತ್ತಿನ ಕಸವನ್ನು ಇವತ್ತು ಹಾಕಿದರೆ ಅದು ಬ್ಯಾಲೆನ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಹಸಿ ಕಸ ಮತ್ತು ಒಣ ಕಸ ಒಂದು ಬ್ಯಾಲೆನ್ಸ್ ಆಗಿ ಹಾಕ್ತಾ ಹೋಗಬೇಕು. ಒಂದು ಲೇಯರ್ ಹಸಿ ಕಸ ಹಾಕಿದರೆ ಒಂದು ಲೇಯರ್ ಒಣ ಕಸ ಹಾಕ್ತಾ ಹೋಗೋದು. ಕಿಚನ್ ವೇಸ್ಟ್ ಎಲ್ಲ ಎಲ್ಲ ಅಂದರೆ ಬೇಯಿಸಿದ ವೇಸ್ಟ್ ಅಲ್ಲ, ಹಸಿ ವೇಸ್ಟ್ ಮಾತ್ರ. ಬೇಯಿಸಿದ ಯಾವುದೇ ಪದಾರ್ಥಗಳನ್ನು ಹಾಕೋದಿಲ್ಲ. ಹಸಿ ಯಾವುದೇ ವೇಸ್ಟ್ ಇದ್ದರೂ ಹಾಕ್ಬೋದು. ಕಿಚನ್ ವೇಸ್ಟ್ ಇರ್ಬೋದು, ಎಲೆಗಳಿರ್ಬೋದು, ಹಸಿ ಎಲೆಗಳು ಎಲ್ಲಿಯಾದರೂ ಸಿಕ್ಕಿದರೆ ಅದನ್ನು ಹಾಕ್ಬೋದು. ಇನ್ನು ಗೆಲ್ಲುಗಳು ಕೂಡ ಆಗ್ಬೋದು, ಆದರೆ ತುಂಡು ಮಾಡಿ ಹಾಕಬೇಕಾಗ್ತದೆ. ಕಾಂಪೋಸ್ಟಿಂಗ್ ಪ್ರೊಸೆಸ್ ಇಲ್ಲದಿದ್ದರೆ ಸ್ಲೋ ಆಗ್ತದೆ. ಹಾಗೆ ಲೇಯರ್ ಬೈ ಲೇಯರ್ ಹಾಕ್ತಾ ಹೋಗಿ ಒಂದು ವಾರ ಎಲ್ಲ ಆಗುವಾಗ ಒಂದು ಸರ್ತಿ ಅದನ್ನು ಮಿಕ್ಸ್ ಮಾಡಿದರೆ ಒಳ್ಳೆಯದಾಗ್ತದೆ. ಜೊತೆಗೆ ಒಂದು 4-5 ಸ್ಪೂನ್ ಆಗುವಷ್ಟು ಹುಳಿ ಮಜ್ಜಿಗೆ ಹಾಕಿದರೆ ಕಾಂಪೋಸ್ಟಿಂಗ್ ಪ್ರೊಸೆಸ್ ಸ್ವಲ್ಪ ಬೇಗನೆ ಆಗ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ನಿಧಾನ, ಬಿಸಿಲು ಇರುವಾಗ ಬೇಗನೆ ಆಗ್ತದೆ. ಹೀಗೆ ಹಾಕ್ತಾ ಹೋಗಿ ಬಕೆಟ್ ಒಂದು ಬಕೆಟ್ ಫುಲ್ ಆದ ಮೇಲೆ ಅದನ್ನು ಮುಚ್ಚಿ ಹಾಗೆ ಇಟ್ಟು ಬಿಡೋದು, ನೆಕ್ಸ್ಟ್ ಬಕೆಟಿಗೆ ಹಾಕ್ತಾ ಹೋಗೋದು. ಹೀಗೆ 6 ಬಕೆಟ್ ಫುಲ್ ಆಗುವಾಗ ಫಸ್ಟ್ ಬಕೆಟಲ್ಲಿ ಕಾಂಪೋಸ್ಟ್ ರೆಡಿ ಆಗಿರ್ತದೆ. ಸಾಮಾನ್ಯ ಎಷ್ಟು ದಿವಸ ತಗಲ್ತದೆ? ಬೇಸಿಗೆ ಕಾಲದಲ್ಲಿ ಆದರೆ ಸಾಮಾನ್ಯ 1.5-2 ತಿಂಗಳೊಳಗೆ ಕಾಂಪೋಸ್ಟ್ ರೆಡಿಯಾಗಿ ಸಿಗ್ತದೆ. ಮಳೆಗಾಲದಲ್ಲಿ ಸ್ಲೋ ಆಗ್ತದೆ. ಚಳಿ ಇದ್ದರೆ ಕಾಂಪೋಸ್ಟಿಂಗ್ ಪ್ರೊಸೆಸ್ ಸ್ಲೋ. ಮಳೆಗಾಲದಲ್ಲಿ 3-4 ತಿಂಗಳು ಹಿಡಿಯೋದು ಉಂಟು. ಈಗ ಮೊದಲ ಹಂತದಲ್ಲಿ ಗಿಡಗಳನ್ನು ನೀವು ಯಾವ ರೀತಿ ನೆಡ್ತೀರಿ? ತಯಾರಿಯೆಲ್ಲ ಯಾವ ರೀತಿ ಮಾಡಿ ಗಿಡಗಳನ್ನು ಗಿಡವನ್ನು ನೀವು ತರ್ತೀರಿ, ಅದನ್ನು ತಾರಸಿಯಲ್ಲಿ ನೀವು ಬೆಳೆಸಬೇಕು ಅಂತ? ಗಿಡಗಳನ್ನು ನೀವು ಗೆಲ್ಲು ತಂದು ನೆಡೋದು ಅಂತ ಆದರೆ ಮೊದಲಿಗೆ ನಾವು ಒಂದು ಸಣ್ಣ ಪಾಟ ಅಥವಾ ಏನೇ ವಸ್ತುಗಳು ಅಂದರೆ ಕವರ್ ಇರ್ಬೋದು, ಪ್ಲಾಸ್ಟಿಕ್ ಕವರ್ ಇರ್ಬೋದು, ಯಾವುದ್ರಲ್ಲಾದ್ರೂ ಮಣ್ಣು ಹಾಕಿ ಅದರಲ್ಲಿ ನೆಟ್ಟರೆ ಬೇರು ಬಂದ ಮೇಲೆ ಶಿಫ್ಟ್ ಮಾಡಬೇಕಾಗ್ತದೆ. ಇನ್ನು ನಾವು ಪಾಟ್ ತಗೊಳ್ಳೋದಿದ್ರೆ ಪಾಟ್ ತಗೊಂಡು ಬರುವಾಗ ಡ್ರೈನೇಜ್ ಹೋಲ್ ಅದರಲ್ಲಿ ಇರ್ತದೆ, ಅದನ್ನು ನಾವು ಓಪನ್ ಮಾಡಿ ಅದರ ಮೇಲೆ ಡೈರೆಕ್ಟಾಗಿ ಮಣ್ಣು ಹಾಕುವ ಬದಲು ಒಂದು ಹಂಚಿನ ತುಂಡು ಅಥವಾ ಹಳೆ ಪಾಟ್ಗಳ ತುಂಡು ಏನೇ ಇದ್ದರೂ ಅದನ್ನು ಮುಚ್ಚಿ ಇಟ್ಟರೆ ಮಣ್ಣು ಹೋಗಿ ಬ್ಲಾಕ್ ಆಗೋದನ್ನು ತಡೆಯುತ್ತದೆ ಮೇಯ್ನಾಗಿ. ಮತ್ತು ಮಣ್ಣು ಮಾಡಿಕೊಳ್ಳೋದು ಒಂದು ಮೇಯ್ನ್ ವಿಷಯ. ಅಂದರೆ ಪಾಟ್ಗಳಲ್ಲಿ ಸ್ವಲ್ಪ ಜಾಗದ ಅವಕಾಶ ಇರೋದ್ರಿಂದ ಮಣ್ಣು ಚೆನ್ನಾಗಿದ್ದಷ್ಟು ಗಿಡ ಚೆನ್ನಾಗಿ ಬೆಳೀತದೆ. ಮಣ್ಣು ನುಸುಲಾಗಿರಬೇಕು. ಖಾಲಿ ಮಣ್ಣು ಹಾಕಿದರೆ ಹರಡಾಗ್ತಾ ಹೋಗ್ತದೆ. ಅದರ ಬದಲಿಗೆ ನಾನು ಸಾಮಾನ್ಯವಾಗಿ ನರ್ಸರಿಯಿಂದ ಮಿಕ್ಸ್ ಮಣ್ಣು ಸಿಗ್ತದೆ, ಬಟ್ ಅದು ಕೂಡ ಗಿಡ ಬೆಳೀತಾ ಬೆಳೀತಾ ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಟೆರೇಸ್ ಮೇಲೆ ಮಾಡೋದ್ರಿಂದ ವೆಯ್ಟ್ ಕೂಡ ಒಂದು ಸ್ವಲ್ಪ ಮಟ್ಟದಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಆದ್ದರಿಂದ ನಾನು ನರ್ಸರಿಯಿಂದ ತಂದ ಮಣ್ಣಿಗೆ ಮಿಕ್ಸ್ ಮಣ್ಣು ಸಿಗ್ತದೆ, ಅದನ್ನು ತಂದರೆ ಅದಕ್ಕೆ ಅದರ ಒಂದು 50% ಮಣ್ಣಾದರೆ ಮತ್ತೊಂದು 25% ಕೋಕೋಪೀಟ್ ಮಿಕ್ಸ್ ಮಾಡ್ತೇನೆ. ಅದು ಬಹಳ ಅನುಕೂಲ ಆಗ್ತದೆ. ಬೇಸಿಗೆಯಲ್ಲಿ ತಂಪಾಗಿ ಇಡ್ತದೆ, ಒಂದು ಮಣ್ಣನ್ನು ನುಸುಲು ಮಾಡ್ತದೆ. ಮಳೆಗಾಲದಲ್ಲಿ ಎಕ್ಸ್ಟ್ರಾ ನೀರನ್ನು ಬಿಡಲಿಕ್ಕೆ ಕೂಡ ಒಳ್ಳೆ ಅನುಕೂಲ ಆಗ್ತದೆ. ಒಂದು 25%ನಷ್ಟು ಕೋಕೋಪೀಟನ್ನು ಹಾಕಿದರೆ ಮತ್ತೊಂದು 25%ಅಷ್ಟು ಕಾಂಪೋಸ್ಟನ್ನು ಆ್ಯಡ್ ಮಾಡ್ತೇನೆ ಪೋಷಕಾಂಶಕ್ಕೋಸ್ಕರ. ಅದರ ಜೊತೆಗೆ ಒಂದು ಹಿಡಿಯಷ್ಟು ಬೇವಿನ ಹಿಂಡಿ, ಅದು ರೋಗಗಳನ್ನು ತಡೆಗಟ್ಟಲಿಕ್ಕೆ ತುಂಬ ಅನುಕೂಲ. ಅದರ ಜೊತೆಗೆ ಬೂದಿ ಇದ್ದರೆ ಒಂದು ಸ್ವಲ್ಪ ಬೂದಿಯನ್ನು ಮಿಕ್ಸ್ ಮಾಡ್ತೇನೆ. ನಮ್ಮ ಮನೆಯಲ್ಲೇ ಇರುವಂಥ ಅರಿಶಿನ ಹುಡಿ ಇದ್ದರೆ ಒಂದು 2-4 ಸ್ಪೂನ್ ಅದನ್ನು ಹಾಕಿದರೆ ಅದು ಕೂಡ ರೋಗ ನಿರೋಧಕ ಶಕ್ತಿಗೆ ಗಿಡಕ್ಕೆ ಬಹಳ ಅನುಕೂಲ. ಇದೆಲ್ಲ ನಾನು ಎಕ್ಸ್ಪೆರಿಮೆಂಟಲ್ಲೇ ಕಂಡುಕೊಂಡದ್ದು, ದಿನ ಪ್ರಯೋಗ ಮಾಡ್ತಾ ಮಾಡ್ತಾ ಕಂಡುಕೊಂಡಂಥ ವಿಷಯ. ಅದನ್ನೆಲ್ಲ ಮಿಕ್ಸ್ ಮಾಡಿ ನಮಗೆ ಮುಟ್ಟುವಾಗ ಗೊತ್ತಾಗ್ತದೆ ಮಣ್ಣು ಲೂಸಾಗಿ ಇದ್ದರೆ ಗಿಡ ಚೆನ್ನಾಗಿ ಬರ್ತದೆ, ಬೇರು ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಒಂದು ಪಾಟಲ್ಲಿ ಒಂದು ಅರ್ಧ ರೆಡಿ ಗಿಡ ಅಂತ ಆದರೆ ಒಂದು ಅರ್ಧ ಪಾಟ್ ತುಂಬಿಸಿದ ಮೇಲೆ ಗಿಡವನ್ನು ಓಪನ್ ಮಾಡಿ ಇಡುವಾಗ ಕೂಡ ಅದರ ಬುಡದಲ್ಲಿರುವ ಮಣ್ಣು ಹಾರ್ಡಾಗಿದ್ದರೆ ಅದನ್ನು ಬಿಡಿಸಿ ಸ್ವಲ್ಪ ಕೊಟ್ಟು ಅದರ ಗಿಡವನ್ನು ಇಟ್ಟು ಮೇಲಿಂದ ನೆಟ್ಟು ಲಾಸ್ಟ್ ಪಾಟಲ್ಲಿ ಒಂದು 2 ಇಂಚು ಜಾಗದಷ್ಟು ಗ್ಯಾಪ್ ಬಿಡಬೇಕಾಗ್ತದೆ. ಮುಂದೆ ನಮಗೆ ಅದಕ್ಕೆ ಏನೇ ಹಾಕ್ಲಿಕ್ಕೆ ಇದ್ದರೂ ಹಾಕ್ಲಿಕ್ಕೂ ಅನುಕೂಲ ಆಗ್ತದೆ. ಮತ್ತೆ ಒಂದು ಸ್ವಲ್ಪ ಸಮಯದಲ್ಲಿ ಅದು ಕೆಳಗೆ ಹೋಗ್ತದೆ, ಹೋದಾಗ ಮೇಲಿಂದ ಮಣ್ಣನ್ನು ಕೊಡಬೇಕಾಗ್ತದೆ. ಈಗ ಗಿಡ ನೆಟ್ಟ ಆದ್ಮೇಲೆ ಅದರ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತೀರಿ ನೀವು? ಗಿಡ ನೆಟ್ಟ ಕೂಡಲೇ ಒಂದ್ಸರ್ತಿ ನೀರು ಹಾಕಬೇಕು, ಡ್ರೈನೇಜ್ ಹೋಲಿಂದ ನೀರು ಹೋಗುವಷ್ಟು, ಅಂದರೆ ಪೂರ್ತಿಯಾಗಿ ಅಡಿಯವರೆಗೆ ನೀರು ಒದ್ದೆ. ಗಿಡ ಮೇಲಿಂದ ಮಾತ್ರ ನೀರು ಕೊಡುವುದಲ್ಲ, ಅಡಿಯ ಬೇರು ಕೂಡ ಒದ್ದೆ ಆಗುವಷ್ಟು ನೀರನ್ನು ಕೊಡುವಾಗ ಕೊಡಬೇಕು. ಮಳೆಗಾಲದಲ್ಲಿ ಅಗತ್ಯ ಬೀಳುವುದಿಲ್ಲ, ಮಳೆಗಾಲ ಬಿಟ್ಟ ಮೇಲೆ ಸಾಮಾನ್ಯವಾಗಿ ಮಂಗಳೂರಲ್ಲಿ ಒಂದು 8-9 ತಿಂಗಳು ಡೈಲಿ ನೀರು ಕೊಡಬೇಕಾಗ್ತದೆ. ಮಂಗಳೂರಿನ ಈ ವೆದರಿಗೆ ಸಾಮಾನ್ಯವಾಗಿ ಪ್ರತಿದಿನ ನೀರಿನ ಕೊಡಬೇಕಾಗ್ತದೆ. ಒಂದು ದಿವಸದಲ್ಲಿ ಒಂದು ಸಾರಿ ಕೊಟ್ಟರೆ ಸಾಕಾಗ್ತದೆ, ಆದರೆ ಕೊಡುವಾಗ ಪೂರ್ತಿ ಬೇರು ಚಿಂಡಿ ಆಗುವಷ್ಟು, ಅಂದರೆ ಸುಮ್ಮನೆ ಅರ್ಜೆಂಟಲ್ಲಿ ಒಂದಿಷ್ಟಿಷ್ಟು ಹಾಕಿ ಹೋಗೋದಲ್ಲ, ಪೂರ್ತಿಯಾಗಿ ಕೆಳಗೆ ನೀರು ಬರುವಷ್ಟು ನೀರು ಹಾಕಿದರೆ ನೀರು ಸಾಮಾನ್ಯವಾಗಿ ಸಾಕಾಗ್ತದೆ. ಮತ್ತು ಸಾಯಂಕಾಲ ಒಂದ್ಸರಿ ಹೋಗಿ ನೋಡಿದರೆ, ನಾವು ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಬೆಳಿಗ್ಗೆ ನೀರು ಹಾಕೋದು, ನನ್ನ ಯಜಮಾನರೇ ನೀರು ಹಾಕೋದು, ನಿಮ್ಮ ಗಿಡಗಳಿಗೆ ನೀರು ಹಾಕುವ ಕೆಲಸವನ್ನು ಅವರೇ ಮಾಡ್ತಾರೆ. ಮನೆಯವರೆಲ್ಲರ ಸಹಕಾರವೂ ಇದೆ, ಅಂದರೆ ಎಲ್ಲರಿಗೂ ಕೃಷಿಯಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದಲೇ ನನಗೆ ಇಷ್ಟು ಮಟ್ಟಿಗೆ ಮಾಡಲಿಕ್ಕೆ ಸಾಧ್ಯ. ಗಿಡದ ನೀರು ಹಾಕುವ ಕೆಲಸ ಅಂತೂ ದಿನ ಅವರೇ ಮಾಡೋದ್ರಿಂದ ಒಂದು 3/4 ಗಂಟೆ ನನಗೆ ಉಳಿತದೆ ಅಂತಲೇ ಹೇಳ್ಬೋದು. ಈಗ ಗಿಡಗಳಿಗೆ ಈಗ ಕೀಟ ರೋಗ ಬಾಧೆ ಎಲ್ಲ ಇರ್ತದಲ್ಲ, ಅದರಿಂದ ಸಾಮಾನ್ಯವಾಗಿ ಮಣ್ಣು ತುಂಬ ಚೆನ್ನಾಗಿ ನಾವು ಪ್ರಿಪೇರ್ ಮಾಡುವಾಗ ಮಾಡಿದರೆ ಕೀಟಬಾಧೆಗಳು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಕೀಟಗಳು ಸಾಕಷ್ಟು ಇರ್ತವೆ, ನೆಲದಲ್ಲಿ ನೆಟ್ಟ ಗಿಡಗಳಿಗೆ ಯಾವುದೆಲ್ಲ ರೀತಿ ಕೀಟಬಾಧೆ ಅಥವಾ ತೊಂದರೆಗಳು ಬರ್ತವೆ ಅದೆಲ್ಲ ಟೆರೇಸ್ ಗಾರ್ಡನಲ್ಲೂ ಬರ್ತದೆ. ನಮ್ಮ ಮಣ್ಣು ಪೋಷಕಾಂಶಯುಕ್ತವಾಗಿ ಅಥವಾ ಸಾರಯುಕ್ತವಾಗಿ ಇದ್ದರೆ ಗಿಡಗಳು ಅದನ್ನು ತಡ್ಕೊಳ್ಳುವ ಶಕ್ತಿ ಜಾಸ್ತಿ ಆಗ್ತದೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದ್ರಿಂದ ರೋಗ ಇರ್ಬೋದು ಕೀಟಬಾಧೆ ಇರ್ಬೋದು ಸ್ವಲ್ಪ ಕಡಿಮೆಯಾಗಿ ಇರ್ತದೆ. ಮಣ್ಣಿನಲ್ಲಿ ಕೆಲಸ ಮಾಡಿದಷ್ಟು ಗಿಡ ಚೆನ್ನಾಗಿ ಬೆಳೀತದೆ, ರೋಗ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ನಾವು ಪ್ರತಿದಿನ ಗಿಡವನ್ನು ನೋಡ್ತಾ ಇದ್ದರೆ ಸಣ್ಣ ಮಟ್ಟಿನಲ್ಲಿ ರೋಗ ಅಥವಾ ಕೀಟಬಾಧೆ ಏನೇ ಇದ್ದರೂ ಬರುವಾಗ ನಮಗೆ ಗೊತ್ತಾಗ್ತದೆ, ಆವಾಗಲೇ ಅದನ್ನು ಮಾಡ್ಕೊಂಡು ಹೋದರೆ ಸುಲಭ ಮತ್ತು ಆರಾಮಾಗ್ತದೆ. ನಾನು ಸಾಮಾನ್ಯವಾಗಿ ನೀಮ್ ಆಯಿಲ್ ಒಂದು 10 ಲೀಟ್ರಿಗೆ ಸಾಮಾನ್ಯ ಒಂದು 5 ml ಅಷ್ಟು ನೀಮ್ ಆಯಿಲ್ ಹಾಕಿದರೆ ಒಂದಷ್ಟು ಸೋಪ್ ಪೌಡರ್ ಬಹಳ ಸ್ವಲ್ಪ ಹಾಕಿ ಶೇಕ್ ಮಾಡಿ ಸ್ಪ್ರೇ ಮಾಡೋದು ಅಪರೂಪವಾಗಿ ಒಮ್ಮೊಮ್ಮೆ ಇದೆ. ಆದಷ್ಟು ಕೀಟಗಳನ್ನೆಲ್ಲ ಅಲ್ಲಲ್ಲೇ ಕೈಯಲ್ಲಿ ತೆಗೆದು ಇದು ಮಾಡೋದೇ ಜಾಸ್ತಿ, ಅಂದರೆ ದಿವಸಕ್ಕೆ 2 ಸರ್ತಿ ಹೋಗಿ ನೋಡಿಕೊಂಡಿರುವ ಕಾರಣ ಜಾಸ್ತಿ ಆಗಲಿಕ್ಕೆ ಬಿಡುವುದಿಲ್ಲ. ಮತ್ತು ಮಣ್ಣು ಈಗ ಆದಷ್ಟು ಮಣ್ಣನ್ನೇ ಚೆನ್ನಾಗಿ ಮಾಡೋದ್ರಿಂದ ಗಿಡಗಳು ಅಡ್ಜಸ್ಟ್ ಆಗ್ತಾ ಹೋಗ್ತವೆ ಅಂತ ನನ್ನೊಂದು ಅಭಿಪ್ರಾಯ. ಜಾಸ್ತಿ ಇದ್ದರೆ ಅದೇ ಸಾವಯವವಾಗಿ ನಮ್ಮ ಕೃಷಿ ಸಾವಯವ ಆದ್ದರಿಂದ ಬೇರೆ ಯಾವುದೇ ಮೆಡಿಸಿನ್ ಹಾಕೋದಿಲ್ಲ. ಈ ಮಂಗಳೂರಿನ ಬಿಸಿಲಲ್ಲಿನ ತಾಪಲ್ಲ ತುಂಬ ಇರುತ್ತಲ್ಲ ಏಪ್ರಿಲ್ ಮೇ ಅಲ್ಲೆಲ್ಲ, ಆವಾಗೆಲ್ಲ ನಿಮ್ಮ ಗಿಡಗಳನ್ನು ಯಾವ ರೀತಿ ನೀವು ಕಾಪಾಡ್ತೀರಿ? ಆ್ಯಕ್ಚುಲಿ ಬಿಸಿಲಲ್ಲಿ ಏನು ಅಂತ ಹೇಳಿದರೆ ಗಿಡದ ಬುಡಕ್ಕೆ ಮಲ್ಚಿಂಗ್ ಮಾಡೋದು ತುಂಬ ಉಪಯೋಗ ಆಗ್ತದೆ. ಮಲ್ಚಿಂಗ್ ಅಂತ ಹೇಳಿದರೆ ಏನು ಅಂತ ಕೇಳಿದರೆ ವಿಶೇಷವಾಗಿ ಏನೂ ಇಲ್ಲ, ನಮ್ಮ ಗಿಡದಲ್ಲಿ ಒಣಗಿದ ಎಲೆಗಳು ಸಾಮಾನ್ಯ ಈಗ ಮಳೆಗಾಲದ್ದು ಯೂಸ್ ಆಗೋದಿಲ್ಲ, ಮಳೆಗಾಲ ಕಳೆದ ನಂತರ ಒಂದು 1 ನವೆಂಬರ್-1 ಡಿಸೆಂಬರ್ ನಂತರ ಒಣ ಎಲೆಗಳು ಸಿಕ್ಕಿದ್ದನ್ನೆಲ್ಲ ತೆಗೆದಿಟ್ರೆ ಅದೇ ಸಾಮಾನ್ಯವಾಗಿ ಸಾಕಾಗ್ತದೆ. ಒಂದು ಲೇಯರ್ ಮಲ್ಚಿಂಗ್ ಮಾಡಿದರೆ ನೀರು ಆವಿಯಾಗದಂತೆ ಒಳ್ಳೆ ರೀತಿಯಲ್ಲಿ ತಡೆಗಟ್ಟುತ್ತದೆ, ಬಹಳ ಅನುಕೂಲ ಆಗ್ತದೆ. ಒಂದು ವೇಳೆ ಇಲ್ಲ ಸಿಗಲಿಲ್ಲ ಅಥವಾ ಖಾಲಿ ಆಯಿತು ಅಂತ ಇದ್ದರೆ ಮೇಲಿಂದ ಒಂದು ಲೇಯರ್ ಕೋಕೋಪೀಟ್ ಹಾಕಿದರೂ ಸಾಕಾಗ್ತದೆ. ಅದು ಇಲ್ಲ ಅಂದರೆ ನಮ್ಮ ಭತ್ತದ ಹೊಟ್ಟು ಎಲ್ಲಿಯಾದರೂ ಸಿಕ್ಕಿದರೆ ಅದು ಕೂಡ ಆಗ್ತದೆ, ಅಥವಾ ಮರದ ಆಚಾರಿಗಳೆಲ್ಲಿಯಾದರೂ ಹತ್ತಿರದಲ್ಲಿ ಇದ್ದರೆ ಅವ್ರು ಗೀಸುಳಿ ಹಾಕುವಾಗ ತುಂಬ ಮರದ ಪುಡಿ ಸಿಗ್ತದೆ, ಅದನ್ನು ಕೂಡ ಮಲ್ಚಿಂಗಿಗೆ ಉಪಯೋಗ ಮಾಡ್ಬೋದು ಸಿಗುವುದಿದ್ದರೆ ಸಿಗುವವರಿಗೆ. ಏನೂ ಇಲ್ಲ ಅಂದರೆ ಕೋಕೋಪೀಟ್ ಡೈರೆಕ್ಟಾಗಿ ತಂದು ಒಂದೊಂದು ಲೇಯರ್ ಹಾಕಿದರೆ ಬಹಳ ಅನುಕೂಲ ಆಗ್ತದೆ. ನೀರು ಬುಡದಿಂದ ಆವಿಯಾಗುವುದನ್ನು ತಡೀತದೆ, ಎಲೆಗಳ ಮೂಲಕ ಆವಿಯಾಗುವುದು ಇದ್ದೇ ಇದೆ, ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ ನೀರು ಕೊಡೋದು, ಅದೇ ಮೇನ್. ಬಿಟ್ಟು ಹೋಗ್ಲಿಕ್ಕಿಲ್ಲ ಎಲ್ಲೂ, ಪ್ರತಿದಿನ ಕೊಡ್ತಾ ಇರ್ಬೋದು. ನಮ್ಮ ಮಕ್ಕಳ ಹಾಗೆ ನಮ್ಮ ಗಿಡಗಳನ್ನು ನಾವು ಪೋಷಣೆ ಮಾಡಿದರೆ ಗಿಡಗಳು ಚೆನ್ನಾಗಿ ಬೆಳೀತವೆ. ನೀವು ಹೇಳಿದ್ರಿ ಹಣ್ಣಿನ ಗಿಡಗಳನ್ನೆಲ್ಲ ಬೆಳೀತಾ ಇದ್ದೀರಿ ಅಂತ, ತಾರಸಿಯಲ್ಲಿ ಯಾವೆಲ್ಲ ಗಿಡಗಳನ್ನು ಬೆಳೀತಾ ಇದ್ದೀರಿ ನೀವು? ನಮ್ಮಲ್ಲಿ ಒಂದು 12-15 ವೆರೈಟಿಯ ಹಣ್ಣಿನ ಗಿಡಗಳಿವೆ. ಇದು ದಾರೆಹುಳಿ ಅಂಬಟೆ ಹಣ್ಣ ಅಂತಲೂ ಹೇಳ್ಬೋದು. ಅಂಬಟೆ ಇಂದ ಶುರುವಾದ್ರೆ ಮಾವು, ಹಲಸು, ಡ್ರ್ಯಾಗನ್ ಫ್ರೂಟು, ನಮ್ಮ ಜಂಬು ನೇರಳೆಗಳಲ್ಲಿ 2-3 ವೆರೈಟಿ ನೇರಳೆ ಹಣ್ಣು, ಸಾಮಾನ್ಯ ಚಿಕ್ಕು, ಎಲ್ಲ ವೆರೈಟಿ ಹಣ್ಣುಗಳು, ಮಲ್ಬೆರಿ ಇದೆ, ಚೆರ್ರಿ ಇದೆ, ಎಲ್ಲ ಹಣ್ಣುಗಳು ಇದೆ. ಎರಡೆರಡು ಹಣ್ಣಿನ ಗಿಡಗಳನ್ನೇ ವರ್ಷ ವರ್ಷ ತಗೊಂಡು ಬಂದೆ. ಒಂದೊಂದು ಆದ ಹಾಗೆ ಮತ್ತೆರಡು ಗಿಡ ಹಾಗೆ ತಗೊಂಡು ಬಂದೆ. ಫಸ್ಟಿಗೆ ಮಾವು ಹಲಸಿಗೆ ಹೋಗಲಿಲ್ಲ, ಧೈರ್ಯ ಬರಲಿಲ್ಲ. ಶುರುವಿಗೆ ಸಣ್ಣ ಸಣ್ಣ ಗಿಡಗಳನ್ನು ಅಂಬಟೆಯಿಂದ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ಬೋದು. ಸಾಮಾನ್ಯ 7-8 ವರ್ಷದಿಂದಲೇ ಉಂಟು ಒಂದು ಗಿಡ. ಒಂದು ಸಾಕಾಗುದಿಲ್ಲ ಅಂತ ಮತ್ತೆ ಎರಡನೇ ಗಿಡ ತಂದಾಯ್ತು. ಅಂತ ಅಂಬಟೆ ಅಂತೂ ಮಾಮೂಲಾಗಿ ಸಿಗ್ತದೆ. ಅಂಬಟೆ, ಧಾರೆಹುಳಿ ಅದೆಲ್ಲ 5-6 ವರ್ಷದ ಗಿಡಗಳು. ಆದ್ರಿಂದ ಬೇಕಾದಷ್ಟು ಅಂತ ಹೇಳೋದಕ್ಕಿಂತಲೂ ತೊಂದರೆ ಇಲ್ಲ, ನಮಗೆ ಬೇಕಾದಷ್ಟು ಸಿಗ್ತದೆ. ನಾವು ಮನೆಯಲ್ಲಿ 4 ಜನ ಇರೋದ್ರಿಂದ ಸಾಕಾಗುವಷ್ಟು ಆಗ್ತದೆ. ಅದು ಆಗ್ತಾ ಚಿಕ್ಕಿನ ಗಿಡವನ್ನು ತಂದೆ. ಈಗ 2 ವರ್ಷದಿಂದ ಸಾಮಾನ್ಯ ಬಿಡುವಾಗ 15-20 ಚಿಕ್ಕು ಬಿಡುತ್ತದೆ. ನೆಲದಲ್ಲಿ ಬೆಳೆದ ಹಾಗೆ ಹೇರಳವಾಗಿ ಬುಟ್ಟಿಗಟ್ಟಲೆ ಆಗುದಿಲ್ಲ. ಆದರೆ ಒಮ್ಮೆ ಈ ಗ್ರಾಫ್ಟೆಡ್ ಕಸಿ ಗಿಡಗಳೆಲ್ಲ ಏನು ಅಂತ ಹೇಳಿದರೆ ಆಯಾಯ ಹವಾಮಾನದಲ್ಲಿ, ಇದರಲ್ಲಿ ಮಾತ್ರ ಅಲ್ಲದೆ ಒಮ್ಮೆ ಆಗಿ ಮುಗ್ದ ತಕ್ಷಣ ಪುನಃ ಹೂ ಹೋಗ್ತದೆ, ಪುನಃ ಹಣ್ಣಾಗ್ತದೆ, ಆಗ್ತಾನೆ ಇರ್ತದೆ. ಹಾಗೆ ಸಾಮಾನ್ಯವಾಗಿ ಚಿಕ್ಕು ಒಂದ್ಸಲ ಆಗುವಾಗ 15-20 ಕಾಯಿ ಹಣ್ಣು ಬಿಡ್ತದೆ ಒಂದ್ಸಲಿಗೆ. ಅದಾದ್ಮೇಲೆ ಮಾವಿನ ಗಿಡವನ್ನು ತಗೊಂಡು ಬಂದೆ. ಮಾವಿನ ಗಿಡ ಫಸ್ಟ್ ವರ್ಷ 1 ಹಣ್ಣು ಆಯಿತು. ಲಾಸ್ಟ್ ಇಯರ್ನ 5-6 ಹಣ್ಣು ಸಿಕ್ಕಿದೆ. ಮಾವಿನ ಗಿಡಕ್ಕೆ ಈಗ 3 ವರ್ಷ ಪ್ರಾಯ. ಮತ್ತೆ ಹಲಸಿನ ಗಿಡ ತಂದೆ. ಹಲಸಿನ ಗಿಡಕ್ಕೆ ಈಗ 2 ವರ್ಷ ಪ್ರಾಯ. ಈ ವರ್ಷ 1 ಹಲಸಿನಕಾಯಿ ಆಗಿದೆ, ಬೆಳೀತಾ ಉಂಟು, ಇನ್ನು ಮುಂದೆ ನೋಡಬೇಕು. ಡ್ರ್ಯಾಗನ್ ಫ್ರೂಟು ಈ ವರ್ಷ ಆಯಿತು. ಡ್ರ್ಯಾಗನ್ ಫ್ರೂಟ್ ಬೇಗ ಕೊಡ್ತದೆ, 2 ವರ್ಷದೊಳಗೆ ಫಲ ಕೊಡ್ತದೆ. ಈಗ ಅದು ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆಸಿದರೆ ರೀಪಾಟಿಂಗ್ ಎಲ್ಲ ಮಾಡುವಂಥದ್ದು ಕಷ್ಟಕರ ಅಲ್ವಾ? ಸಣ್ಣ ಗಿಡ ಇರುವಾಗ ಸಣ್ಣ ಪಾಟಲ್ಲಿ ನೆಡಬೇಕು. ಒಂದು ಅಂದರೆ ನಮ್ಮ ಮನೆಯಲ್ಲಿ ಹಣ್ಣಿನ ಗಿಡಗಳು ಈಗ 18-inch ಗ್ರೋ ಬ್ಯಾಗಲ್ಲಿ ಇರೋದು. ಸಣ್ಣ ಗಿಡ ಇರುವಾಗ ಸೀದಾ ತಂದು ಅದಕ್ಕೆ ನೆಟ್ಟರೆ ಗಿಡಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಬೇರು ಕೊಳೆಯುವ ಅದು ಜಾಸ್ತಿ ಇರ್ತದೆ. ಒಂದು ಸ್ವಲ್ಪ ದೊಡ್ಡ ಆದಮೇಲೆ ನಮಗೆ ನೋಡ್ತಾ ನೋಡ್ತಾ ಗೊತ್ತಾಗ್ತದೆ. ಸ್ವಲ್ಪ ದೊಡ್ಡ ಆದಮೇಲೆ ಅದನ್ನು ಗ್ರೋ ಬ್ಯಾಗಿಗೆ ಹಾಕಿದ್ದೇನೆ. ಈಗ ಹಾಕಿ ಸಾಮಾನ್ಯ ಅದೇ ಕೆಲವು ಗಿಡಗಳಿಗೆಲ್ಲ 5-6 ವರ್ಷ ಆಯಿತು. ಗ್ರೋ ಬ್ಯಾಗು ಚೆನ್ನಾಗಿದೆ, ಆದ್ದರಿಂದ ಹಾಗೆ ಇಟ್ಟಿದ್ದೇನೆ. ನನ್ನ ಪ್ರಕಾರ ಹೂ ಮತ್ತು ಹಣ್ಣಿನ ಗಿಡಗಳಿಗೆ ಸಾಮಾನ್ಯ ಒಂದು 6-7 ವರ್ಷದವರೆಗೆ ತೊಂದರೆ ಇಲ್ಲ. ಆಮೇಲೆ ರೀಪಾಟ್ ಮಾಡಿದರೆ ಸಾಕು. ರೀಪಾಟ್ ಮಾಡುವಾಗ ಒಂದು ನೆಕ್ಸ್ಟ್ ಸೈಜಿನ ಪಾಟ್ ಅಥವಾ ಗ್ರೋ ಬ್ಯಾಗಿಗೆ ಹೋಗಬೇಕು. ಅದು ಅಲ್ಲ ಅಂತ ಹೇಳಿದರೆ ಬೇರನ್ನು ಸೈಡಿಂದ ಕಟ್ ಮಾಡಿ, ತಾಯಿ ಬೇರನ್ನು ಮುಟ್ಟದೆ ಉಳಿದ ಬೇರಿನ ಅಂಶವನ್ನು ಕಟ್ ಮಾಡಿ ಪುನಃ ಅದೇ ಪಾಟಲ್ಲಿ ಹಾಕ್ಬೋದು. ಗ್ರೋ ಬ್ಯಾಗ್ ಅಂತ ಬಂದಾಗ ಸಾಮಾನ್ಯ 6-7 ವರ್ಷದಲ್ಲಿ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಮ್ಮ ಗಿಡಕ್ಕೆ 8 ವರ್ಷ, ನಮ್ಮ ಗ್ರೋ ಬ್ಯಾಗ್ಗಳಿಗೂ 8 ವರ್ಷ. ಸೊ ಈ ವರ್ಷ ಮೋಸ್ಟ್ಲಿ ನಾನು ಮುಂದಿನ ವರ್ಷಕ್ಕೆ ಅದನ್ನು ರಿಪೋರ್ಟ್ ಮಾಡಬೇಕಾಗ್ಬೋದು ಅಂತ ಅನಿಸ್ತಾ ಇದೆ. ಈಗ ಯಾರಾದರೂ ಹೆಲ್ಪ್ ತಗೊಳ್ಬೇಕು, ನಾನು ಒಬ್ಳಿಗೆ ಮಾಡೋದು ಕಷ್ಟ. ಗಿಡ ನನ್ನಷ್ಟು ಎತ್ತರ ಆಗಿದೆ, ಮರ ನನ್ನಷ್ಟು ಎತ್ತರ ಬೆಳೆದಿದೆ. ಚಿಕ್ಕಿನ ಮರ ಅಂತಲೇ ಹೇಳ್ಬೋದು, ಸಾಮಾನ್ಯ ನನ್ನ ಲೆವೆಲ್ಗೆ ಬಂದಿದೆ. ಅದಕ್ಕಿಂತ ದೊಡ್ಡ ಆಗುದಿಲ್ಲ ಟೆರೇಸ್ ಅಲ್ಲಿ, ಅಂದ್ರೆ ಅದಕ್ಕೆ ಅಡಿಯಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಅದಕ್ಕಿಂತ ದೊಡ್ಡ ಬರುವುದಿಲ್ಲ. ಬೇಗನೆ ಹಣ್ಣೆಲ್ಲ ಬೆಳಿಲಿಕ್ಕೆ ನೀವು ಯಾವ ರೀತಿಯ ಪೋಷಕಾಂಶ ಎಲ್ಲ ಕೊಡ್ತೀರಿ? ಎಕ್ಸ್ಟ್ರಾ ಪೋಷಕಾಂಶ ಅಂತ ಇಲ್ಲ, ಮನೆಯಲ್ಲಿ ಮಾಡಿದ ಗೊಬ್ಬರವನ್ನು ಹಾಕ್ತೇವೆ. ಗೊಬ್ಬರ ಸಾಕಾಗದೇ ಇದ್ರೆ ನರ್ಸರಿಯಿಂದ ಕಾಂಪೋಸ್ಟ್ ತರೋದು ಉಂಟು. ಅದರ ಬಿಟ್ಟು ನಾನು ಹಾಕುದು ಅಂತ ಹೇಳಿದ್ರೆ, ಒಂದು ಬೇವಿನ ಹಿಂಡಿ, ಇನ್ನೊಂದು ನೆಲಕಡಲೆ ಹಿಂಡಿ. ನೆಲಕಡಲೆ ಹಿಂಡಿಯಲ್ಲಿ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ಎಲೆಗಳು ಜಾಸ್ತಿ ಬೆಳೀತದೆ, ಆದರೆ ಹಣ್ಣು ಇದಕ್ಕೆ ಸಾಕಾಗುದಿಲ್ಲ ಅದು. ಆದರೆ ಬೇವಿನ ಹಿಂಡಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ತುಂಬ ಇರೋದ್ರಿಂದ ಬಹಳ ಅನುಕೂಲ ಆಗ್ತದೆ. ಇನ್ನೊಂದು ಬೇರಿಗೆ ಯಾವುದೇ ರೋಗ ಬಾರದ ಹಾಗೆ ತಡೆಯುವ ಅಂಶವು ಇರೋದ್ರಿಂದ ಸಾಮಾನ್ಯ ಮಳೆಗಾಲ ಈಗ ಜೂನ್ ಜುಲೈಯಲ್ಲಿ ಯಾವುದೇ ಇದನ್ನು ಹಾಕೋದಿಲ್ಲ. ಹಾಕಿದ್ರೆ ಯೂಸು ಇಲ್ಲ, ಬುಡದಲ್ಲಿ ನಿಲ್ಲೋದು ಇಲ್ಲ. ಮತ್ತು ಮಳೆಯಲ್ಲೇ ಬೇಕಾದೆಲ್ಲ ಸಿಗ್ತದೆ. ಆಗಸ್ಟ್ ಸಾಮಾನ್ಯ ಬರುವಾಗ ಒಂದ್ಸರಿ ಬೇವಿನ ಹಿಂಡಿ ಹಾಕ್ತೇನೆ ಗಿಡಗಳಿಗೆ ಸಾಮಾನ್ಯವಾಗಿ. ಅವಾಗ ಸ್ವಲ್ಪ ಮಟ್ಟಿನ ರೋಗ, ಕೊಳೆ ರೋಗ ಅಂತ ಇದ್ರನ್ನು ಅದು ತಡೆಗಟ್ಟುತ್ತದೆ. ಸಾಮಾನ್ಯ ನಾವು 1-1.5 ತಿಂಗಳಿಗೆ ಒಂದ್ಸರ್ತಿ ಮಾತ್ರ ಏನಾದರೂ ಪೋಷಕಾಂಶ ಅಂತೇಳಿ ಕೊಡ್ತೇನೆ ಎಕ್ಸ್ಟ್ರಾ ಅಂತೇಳಿ. ಅದು ರೊಟೇಷನ್ ಅಲ್ಲಿ ಕೊಡ್ತೇನೆ. ಒಂದ್ಸರಿ ಬೇವಿನ ಹಿಂಡಿ ಕೊಟ್ಟರೆ ನೆಕ್ಸ್ಟ್ ಟೈಮಿಗೆ ಆಗುವಾಗ ಕಾಂಪೋಸ್ಟ್ ಹಾಕ್ತೇನೆ, ಅದರ ನೆಕ್ಸ್ಟ್ ಟೈಮಿಗೆ ಆಗುವಾಗ ನೆಲಕಡಲೆ ಹಿಂಡಿ ಕೊಡ್ತೇನೆ, ಪುನಃ ಬೇವಿನ ಹಿಂಡಿ ಕೊಡ್ತೇನೆ. ಆ ಥರ ಮಾಡ್ತೇನೆ. ಫಸ್ಟ್ ಒಂದು ಜೂನ್ ಜುಲೈಯಲ್ಲಿ ಏನೂ ಕೊಡೋದಿಲ್ಲ. ಅದೇ ರೀತಿ ಏಪ್ರಿಲ್ ಮೇ ಅಲ್ಲಿ ಕೂಡ ಸಾಮಾನ್ಯವಾಗಿ ಯಾವುದೇ ಪೋಷಕಾಂಶ ಕೊಡದೇ ಇರೋದೇ ಒಳ್ಳೆಯದು. ಯಾಕೆಂದರೆ ತುಂಬ ಬಿಸಿಲು, ಗಿಡಗಳಿಗೆ ಬಿಸಿಲನ್ನು ತಡ್ಕೊಳ್ಳೋದೇ ಕಷ್ಟ. ಆದ್ದರಿಂದ ಗಿಡಗಳನ್ನು ಮೇಂಟೈನ್ ಮಾಡೋದೇ ಆಗ ಒಂದು ಕೆಲಸ. ಅದು ಬಿಟ್ಟು ಪೋಷಕಾಂಶಗಳನ್ನು ಲಾಸ್ಟ್ ಎರಡು ಮಂತ್ ಕೂಡ ಸಾಮಾನ್ಯವಾಗಿ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳು ಸ್ವಲ್ಪ ಕಮ್ಮಿಯೇ ಕೊಡುತ್ತೆ. ಈ ಜೋರು ಮಳೆ ಬರುವಂಥ ಸಮಯದಲ್ಲಿ, ಮಳೆಯ ಸಂದರ್ಭದಲ್ಲಿ ಆ್ಯಕ್ಚುಲಿ ನಮ್ಮ ಗಿಡದ ಡ್ರೈನೇಜ್ ಹೋಲ್ ಸರಿಯಾಗಿ ಇದ್ದರೆ ಒಂದು ಲೆವೆಲಿಗೆ ಗಿಡದ ಬೆಳೆದ ಮೇಲೆ ಅಂಥ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಅಂದರೆ ನೀರು ಸಲೀಸಾಗಿ ಹೋಗಬೇಕು, ಪಾಟಲ್ಲಿ ನೀರು ನಿಲ್ಲಬಾರದು, ಅದು ಮೇಯ್ನ್ ನೋಡ್ಕೊಳ್ಬೇಕು. ಮಣ್ಣು ಮಾಡುವಾಗ ಸರಿಯಾಗಿ ಮಾಡಿದರೆ ಅದು ಕೂಡ ಸಾಲ್ವ್ ಆಗ್ತದೆ. ಮತ್ತು ನೆಡುವಾಗ ಪಾಟಿನ ಹೋಲ್ ಬ್ಲಾಕ್ ಆಗದಾಗೆ, ಡೈರೆಕ್ಟ್ ಮಣ್ಣು ಹಾಕಿದರೆ ಹೋಲ್ ಬ್ಲಾಕ್ ಆಗ್ತದೆ, ಅದರ ಬದಲಿಗೆ ಅದರಲ್ಲಿ ಏನಾರು ಇಟ್ಟು ಅದರ ಮೇಲಿಂದ ಹಾಕಿದರೆ ಹೋಲ್ ಬ್ಲಾಕ್ ಆಗೋದು ನಿಲ್ತದೆ. ಒಂದು ವೇಳೆ ಬ್ಲಾಕ್ ಆದರೆ ಪ್ರತಿದಿನ ಹೋಗಿ ನೋಡ್ಕೊಂಡಿದ್ದರೆ ಅದನ್ನು ನಾವು ಬಿಡಿಸಿ ಬಿಟ್ಟರೆ ತೊಂದರೆ ಆಗೋದಿಲ್ಲ. ಹೂವಿನ ಗಿಡದಲ್ಲಿ ಕೆಲವು ಗಿಡಗಳು ಅಂದರೆ ಸೇವಂತಿಗೆ ಇರ್ಬೋದು, ಎಲ್ಲ ಜರ್ಬೇರ ಇರ್ಬೋದು, ಈ ಗಿಡಗಳಿಗೆಲ್ಲ ಡೈರೆಕ್ಟ್ ಮಳೆ ಬಿದ್ದರೆ ಕೊಳ್ತು ಹೋಗ್ತದೆ. ಆ ಸಂದರ್ಭದಲ್ಲಿ ಮಳೆಯಿಂದ ನಾವು ರಕ್ಷಣೆ ಮಾಡಲಿಕ್ಕೆ ಮಳೆ ಬೀಳದ ಜಾಗಕ್ಕೆ ಅದನ್ನು ಶಿಫ್ಟ್ ಮಾಡಬೇಕಾಗ್ತದೆ. ಹಣ್ಣಿನ ಗಿಡಗಳಿಗೆ ಸಾಮಾನ್ಯವಾಗಿ ತೊಂದರೆ ಆಗೋದಿಲ್ಲ. ಗಿಡಗಳು ಒಂದು ರೀತಿಯಲ್ಲಿ ಗಟ್ಟಿ ಗಿಡಗಳೇ, ಸಣ್ಣದಿರುವಾಗ ಸ್ವಲ್ಪ ಜಾಸ್ತಿ ನೋಡಿದ್ರು ಆಮೇಲೆ ಮೇಂಟೆನೆನ್ಸ್ ಸ್ವಲ್ಪ ಸುಲಭವೇ ಅಂತ ಹೇಳ್ಬೋದು. ಆಮೇಲೆ ಬಾಳೆ ಗಿಡ ಏನಾದರೂ ನೆಡುವ ಪ್ರಯತ್ನ ಮಾಡಿದ್ದೆ? ಬಾಳೆ ಗಿಡ ಈ ವರ್ಷ ನೆಟ್ಟಿದ್ದೇನೆ. ಟೆರೇಸಲ್ಲಿ ಬಾಳೆಗಿಡ ಫಸ್ಟ್ ಟೈಮ್ ನೆಟ್ಟದ್ದು. ನಮ್ಮಲ್ಲಿ ಕೆಳಗೆ ಒಂದು ಬಾಳೆಗಿಡ ಇತ್ತು, ಈಗಿಲ್ಲ. ಆದ್ದರಿಂದ ಈ ವರ್ಷ ಒಂದು ನೆಟ್ಟಿದ್ದೇನೆ, ಅದು ನೋಡಬೇಕು. ಈಗ ಈ ಗಿಡಗಳನ್ನೆಲ್ಲ ನೆಟ್ಟಾದಮೇಲೆ ಈಗ ತಾರಸಿಯನ್ನು ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಿ? ಅಂದರೆ ಅದು ಮರಗಳಂತ ಆದಾಗ ಅದು ಭಾರ ಜಾಸ್ತಿ ಆಗುತ್ತಲ್ಲ, ಅದರಿಂದಾಗಿ ಟೆರೇಸಿಗೆ ಏನಾದರೂ ಹಾನಿ ಉಂಟಾಗುವ ಸಾಧ್ಯತೆ? ಅಂದರೆ ನಮ್ಮ ಮನೆಗಳಿಗೆ ಪಿಲ್ಲರ್ ಹಾಕಿ ಬೀಮ್ ಹಾಕಿರ್ತೇವೆ ಸಾಮಾನ್ಯವಾಗಿ ಗೋಡೆ ಬದಿಯಲ್ಲಿ. ಅಂದರೆ ಭಾರದ ಗಿಡಗಳನ್ನು ಸಾಮಾನ್ಯವಾಗಿ ಗೋಡೆ ಬದಿಯಲ್ಲೇ ಜಾಸ್ತಿಯಾಗಿ ಇಟ್ಕೊಳ್ಳೋದು, ಹಗುರವಾದ ಗಿಡಗಳನ್ನು ಮತ್ತು ಟೆರೇಸಲ್ಲಿ ಸಾಮಾನ್ಯವಾಗಿ ಹರಡಿ ಸ್ಪ್ರೆಡ್ ಮಾಡಿ ಗಿಡಗಳನ್ನು ಇಟ್ಟರೆ ಏನೂ ತೊಂದರೆ ಆಗೋದಿಲ್ಲ. ಒಂದೇ ಬದಿಗೆ ಅಥವಾ ಒಂದೇ ಮೂಲೆಗೆ ಹೆಚ್ಚು ಲೋಡನ್ನು ಹಾಕದೇ ಇದ್ದರೆ ಆಯಿತು. ನಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಗೋಡೆಗಳು ಬರ್ತದೆ ಅನ್ನುವ ಅಂದಾಜು ನಮಗೆ ಸಾಮಾನ್ಯವಾಗಿ ಇರ್ತದೆ. ಅದನ್ನು ಹೊಂದಿಕೊಂಡು ವೆಯ್ಟ್ ಜಾಸ್ತಿ ಇರುವ ಗಿಡಗಳನ್ನು ಆದಷ್ಟು ಗೋಡೆ ಬದಿಯಲ್ಲೇ ಇಟ್ಟರೆ ಅನುಕೂಲ ಆಗ್ತದೆ. ಮತ್ತು ಡೈರೆಕ್ಟಾಗಿ ಟೆರೇಸಲ್ಲಿ ಗ್ರೋ ಬ್ಯಾಗ್ಗಳನ್ನು ಇಡದಿರುವುದೇ ಒಳ್ಳೆಯದು. ಅಂದರೆ ಡೈರೆಕ್ಟ್ ಗಾಳಿ ಆಡಬೇಕು ಅಡಿಗೆ, ಅಂದರೆ ಬಿಸಿಲು ಬಂದಾಗ ಒಣಗಬೇಕು ಟೆರೇಸ್. ಇನ್ನೊಂದೇನು ಅಂದರೆ ನಮ್ಮ ಟೆರೇಸಿಂದ ನೀರು ಕ್ಲೀನಾಗಿ ಪಾಸ್ ಆಗಬೇಕು, ಒಂದು ಸ್ವಲ್ಪವೂ ಎಲ್ಲಿಯೂ ನಿಲ್ಲಬಾರ್ದು, ಅದು ನಮಗೆ ಗೊತ್ತಿರಬೇಕು. ನಮ್ಮ ಟೆರೇಸನ್ನು ನಾವು ಗಾರ್ಡನ್ ಮಾಡೋದು ಅಂತಾದರೆ ಅದಕ್ಕೆ ತಕ್ಕ ಹಾಗೆ ವ್ಯವಸ್ಥೆ ಮಾಡಬೇಕು. ಮತ್ತೀಗ ಡ್ಯಾಂಪ್ ಪ್ರೂಫ್ ಪೇಂಟ್ಗಳಿದೆ, ಇಡುವ ಮೊದಲೇ ಅದನ್ನು ಹಾಕಿ ಇಡಬಹುದು. ಡೈರೆಕ್ಟಾಗಿ ಇಡಬಾರದು ಅಂತ ಹೇಳಿದರೆ ಈಗ ಸಾಕಷ್ಟು ಕಬ್ಬಿಣದ ಸ್ಟ್ಯಾಂಡ್ಗಳು ಬರ್ತವೆ, ಅದು ಇಲ್ಲ ಅಂತಾದರೆ ನಮ್ಮ ಮನೆಯಲ್ಲಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ ಒಂದೊಂದು ಹೋಲೋ ಬ್ಲಾಕ್ಸನ್ನು ಇಟ್ಟು ಅದರ ಮೇಲೆ ಕಡಪದ ಪೀಸುಗಳನ್ನು ಇಟ್ಟಿದ್ದೇವೆ. ಅದರ ಮೇಲೆ ಎಷ್ಟು ಬಾರದ ಗಿಡ ಬೇಕಾದರೂ ಇಡಲಿಕ್ಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಣ್ಣಿನ ಗಿಡಗಳು ಕೂಡ ಅದರಲ್ಲೇ ಇರೋದು, ಯಾವುದೇ ಸಮಸ್ಯೆ ಇಲ್ಲ. ಅಂದರೆ ಕ್ಲೀನಾಗಿ ಗುಡಿಸಿ ಅಥವಾ ಕ್ಲೀನ್ ಮಾಡಲಿಕ್ಕೆ ಆರಾಮಾಗ್ತದೆ. ಪ್ರತಿ ಸಲವನ್ನು ಗಿಡವನ್ನು ಎತ್ತುವ ಅವಶ್ಯಕತೆ ಬೀಳುವುದಿಲ್ಲ. ಮನೆಯ ಒಳಗಡೆಗೆ ನೀರು ಏನಾದರೂ ಲೀಕ್ ಆಗುವಂಥದ್ದು? 8 ವರ್ಷದಲ್ಲಿ ನಮಗೆ ಅಂಥ ಸಮಸ್ಯೆ ಕಾಣಲಿಲ್ಲ. ಮತ್ತು ನಮ್ಮ ಟೆರೇಸ್ ಹೇಗಿದೆ ಅಂದರೆ ಕ್ಲೀನಾಗಿ ನೀರು ಪಾಸ್ ಆಗ್ತದೆ, ಎಲ್ಲೂ ನೀರು ಕಟ್ಟಿ ನಿಲ್ಲುವುದಿಲ್ಲ. ಮತ್ತು ಸಾಮಾನ್ಯವಾಗಿ ವಾರದಲ್ಲಿ 2 ಸರ್ತಿ ಟೆರೇಸ್ ಗುಡಿಸುವ ಕೆಲಸವನ್ನು ಮಾಡ್ತೇನೆ. ಕ್ಲೀನಿಂಗು ಬೇಕು. ಅಂದರೆ ಟೆರೇಸನ್ನು ಗಿಡ ಇಟ್ಟಲ್ಲಿ ಎಲೆಗಳು ಬೀಳೋದು, ಕಸ ಬರುವುದು ಇದ್ದೇ ಇರ್ತದೆ, ಅದನ್ನು ಕ್ಲೀನ್ ಮಾಡಬೇಕಾಗ್ತದೆ. ಬೇಸಿಗೆ ಕಾಲದಲ್ಲಿ ಗುಡಿಸಿದರೆ ಹೋಗ್ತದೆ, ದೊಡ್ಡ ಹೆಚ್ಚು ಕಷ್ಟ ಅಂತ ಆಗೋದಿಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಪಾಚಿ ಕಟ್ತದೆ, ಅದನ್ನು ಕ್ಲೀನಿಂಗಿಗೆ ಸ್ವಲ್ಪ ಹೆಚ್ಚು ಕೆಲಸ ಆಗ್ತದೆ. ತರಕಾರಿಗಳನ್ನು ಏನಾದರೂ ಬೆಳೆಸುವ ಪ್ರಯತ್ನ ಮಾಡಿದ್ದೀರಾ? ತರಕಾರಿ ಸ್ವಲ್ಪ ಮಟ್ಟಿಗೆ ಮಾಡ್ತೇನೆ, ಜಾಗ ಸ್ವಲ್ಪ ಇರೋದು ಆದ್ದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಮಾಡ್ತೇನೆ. ತೊಂಡೆಕಾಯಿ, ಬೆಂಡೆಕಾಯಿ, ಇನ್ನು ಗಿಡದ ತರಕಾರಿಗಳು ಸುಲಭ. ಬದನೆಕಾಯಿ, ಬೆಂಡೆಕಾಯಿ, ಹಸಿಮೆಣಸು ಇದೆಲ್ಲ ಸಾಮಾನ್ಯ ಒಂದು 12-14 ಇಂಚು ಗ್ರೋ ಬ್ಯಾಗಲ್ಲಿ ಅಥವಾ ಪಾಟಲ್ಲಿ ಆಗ್ತದೆ. ಚಿಕ್ಕ ಪಾಟ್ಗಳು ಸಾಕಾಗ್ತದೆ. ಆದರೆ ಒಂದು ಪಾಟಲ್ಲಿ ಒಂದೇ ಗಿಡ ನೆಡಬೇಕು. ಒಂದು ಪಾಟಲ್ಲಿ ಜಾಸ್ತಿ ಗಿಡ ನೆಟ್ಟರೆ ಬರೋದಿಲ್ಲ, ಬರೋದ್ರೆ ಗಿಡ ಬರ್ತದೆ, ಕಾಯಿ ಬರೋದಿಲ್ಲ ಅಷ್ಟೇ. ಇನ್ನು ತೊಂಡೆಗೆ ನಾವು ಈಗ ಸದ್ಯ 18 ಇಂಚಿನ ಗ್ರೋ ಬ್ಯಾಗ್ ಅಲ್ಲಿ ಇದೆ, ತುಂಬಾ ತೊಂಡೆಕಾಯಿ ಆಗದಿದ್ರು ಒಂದು ಸ್ವಲ್ಪ ಮಟ್ಟಿಗೆ ವಾರದಲ್ಲಿ 2 ಪದಾರ್ಥ ಮಾಡುವಷ್ಟು ತೊಂಡೆಕಾಯಿ, ಆರೋಗ್ಯಕರ ತೊಂಡೆಕಾಯಿ ಸಿಗ್ತದೆ. 2 ತೊಂಡೆ ಗಿಡ ಇದೆ. ಆಮೇಲೆ ಅದು ತರಕಾರಿ ಅಂದ್ರೆ ಸೀಸನಲ್, ಅಂದ್ರೆ 3-4 ತಿಂಗಳಿಗೆ ಬದಲಾವಣೆ ಮಾಡ್ಕೊಂಡಿರುತ್ತೆ. ತರಕಾರಿಗೆ ಕೆಲಸ ಜಾಸ್ತಿ ನನ್ನ ಅನುಭವದಲ್ಲಿ, ಹೂ ಹಣ್ಣುಗಳಿಗಿಂತಲೂ ತರಕಾರಿಗೆ ಕೆಲಸ ಜಾಸ್ತಿ. ಯಾಕೆಂದ್ರೆ ತರಕಾರಿ ಪರ್ಮನೆಂಟ್ ಗಿಡಗಳು ಅಲ್ಲ, 4-5 ತಿಂಗಳಿಗೆ ಅದನ್ನು ಮತ್ತೆ ಹೊಸ ಗಿಡಗಳನ್ನು ಮಾಡಬೇಕು, ಕೆಲಸ ಜಾಸ್ತಿ. ಮತ್ತು ಒಂದು ಮನೆಗೆ ಬಳಕೆಗೆ ಬೇಕಾದಷ್ಟು ತರಕಾರಿ ಮಾಡಬೇಕು ಅಂದರೆ ಒಂದು ವೆರೈಟಿಯ ತರಕಾರಿಗಳು ಒಂದು 6-8 ಪಾಟ್ ಆದರೂ ಬೇಕೇ ಬೇಕು. ನಮಗೆ ಪೂರ್ತಿ ಪ್ರಮಾಣದಲ್ಲಿ ಬೇಕು ಅಂತ ಆದರೆ ಅವಾಗ ನಮಗೆ ತುಂಬ ಜಾಗ ಬೇಕಾಗ್ತದೆ. ಆದಷ್ಟು ಮಟ್ಟಿಗೆ ಮಾಡ್ತೇನೆ. ನಮ್ಮ ಎಲ್ಲ ತರಕಾರಿಯೂ ಟೆರೇಸ್ ಗಾರ್ಡನಿಂದಲೇ ಬರುವುದಿಲ್ಲ, ಆದರೆ ನಮ್ಮ ಮನೆಯಲ್ಲಿ ಆದ ತರಕಾರಿ ಅಂತ ಹೇಳಲಿಕ್ಕೆ ವಾರದಲ್ಲಿ 2 ದಿನ ಆದರೂ ಸಿಗ್ತದೆ ಸಾಮಾನ್ಯವಾಗಿ. ಈಗ ತಾರಸಿ ಕೃಷಿ ಮಾಡುವವರಿಗೆ ನಿಮ್ಮ ಕಿವಿ ಮಾತು ಏನಾದರೂ ಹೇಳ್ತೀರಿ? ತಾರಸಿ ಕೃಷಿ ಮಾಡಬೇಕು ಅಂತ ಇಷ್ಟ ಇದ್ದವರಿಗೆ ಧಾರಾಳವಾಗಿ ಮಾಡಬಹುದು ಅಂತ ಹೇಳ್ತೇನೆ. ಆದರೆ ದಿವಸದಲ್ಲಿ ಸಾಮಾನ್ಯ 1-2 ಗಂಟೆ ಕಾಲ ನಾವು ಅದಕ್ಕೆ ಮೀಸಲಿಡಬೇಕು. ಇವತ್ತೆಲ್ಲ ಹೋಗ್ಲಿಕ್ಕಿತ್ತು ನನಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ನಾಳೆ ಮಾಡಿಕೊಳ್ಬೋದು. ಆದರೆ ಟೈಮ್ ಮಾತ್ರ ಒಂದು ಬೇಕಾಗ್ತದೆ. ಒಂದು ಸ್ವಲ್ಪ ಫ್ರೀ ಟೈಮ್ ಇದ್ದವರಿಗೆ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಬಹಳ ಒಳ್ಳೆಯದು. ಮನಸ್ಸಿಗೆ ಶಾಂತಿ ನೆಮ್ಮದಿ ಕೂಡ ಸಿಗ್ತದೆ ಗಿಡದೊಟ್ಟಿಗಿದ್ರೆ, ಒಳ್ಳೆ ಆಕ್ಸಿಜನ್ ಕೂಡ ಸಿಗ್ತದೆ. ಮತ್ತೆ ಅದೇ ಮಾಡುವ ಮೊದಲು ಟೆರೇಸನ್ನು ನೀಟಾಗಿ ಅದರಿಂದ ನೀರು ಹೋಗುವ ಹಾಗೆ ಯೋಚನೆ ಮಾಡಿಕೊಳ್ಳಿ. ಅದಕ್ಕೆ ಬೇಕಾದ ಇದನ್ನು ಮಾಡಿಕೊಂಡೇ ಮಾಡಿಕೊಳ್ಳಿ. ಶುರುವಿಗೆ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಿದರೆ ಇಂಟ್ರೆಸ್ಟ್ ಇದ್ದವರಿಗೆ ಮುಂದೆ ಬೆಳೀತಾ ಹೋಗ್ತದೆ. ಒಳ್ಳೆಯದು ಜ್ಯೋತಿಲಕ್ಷ್ಮಿ ಅವರೇ. ನಗರ ಪ್ರದೇಶದಲ್ಲಿ ಜಾಗದ ಕೊರತೆ ಇದ್ದರೂ ಕೂಡ ಯಾವ ರೀತಿಯಲ್ಲಿ ತಮ್ಮ ತಾರಸಿಯನ್ನು ಬಳಸಿ ಹಣ್ಣಿನ ಕೃಷಿಯನ್ನು ಕೂಡ ಮಾಡಬಹುದೆಂದು ತಿಳಿಸಿಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಂಗಳೂರಿನ ಕುಂಪಲದಲ್ಲಿರುವ ಜ್ಯೋತಿಲಕ್ಷ್ಮಿ ಅವರ ತಾರಸಿ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈಗ ಕೇಳಿ ಕೃಷಿ ಮಾಹಿತಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಗೌಡ ಜಿ ಬಿ ಅಂತೇಳಿ. ಇವತ್ತಿನ ವಿಚಾರ ನಾನು ನಿಮಗೆ ತಿಳಿಸಿಕೊಡೋದು ಅಂತಂದರೆ ಜೈವಿಕ ಗೊಬ್ಬರಗಳ ಬಗ್ಗೆ. ಜೈವಿಕ ಗೊಬ್ಬರ ಅಂತಂದರೆ ಏನಪ್ಪ ಅಂತಂದರೆ, ಈಗ ಅತಿ ಹೆಚ್ಚಾಗಿ ಸಾವಯವ ವಸ್ತುಗಳನ್ನ ಬಳಸಿಕೊಂಡು ಏನು ತಯಾರು ಮಾಡ್ತಾರೆ, ಕಾಂಪೋಸ್ಟು ಅಥವಾ ವರ್ಮಿ ಕಾಂಪೋಸ್ಟು, ಅದಕ್ಕಿಂತ ಇದು ಸ್ವಲ್ಪ ಭಿನ್ನ. ಯಾಕಪ್ಪ ಅಂತಂದರೆ, ಇಲ್ಲಿ ಜೈವಿಕ ಗೊಬ್ಬರಗಳಲ್ಲಿ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ಬಳಸಿಕೊಂಡು ಗೊಬ್ಬರವನ್ನು ತಯಾರು ಮಾಡೋದಕ್ಕೆ ನಾವು ಜೈವಿಕ ಗೊಬ್ಬರ ಅಂತ ಹೇಳಿ ಕರಿತೀವಿ. ಈ ಒಂದು ಜೈವಿಕ ಗೊಬ್ಬರಗಳಲ್ಲಿ ಹಲವು ವಿಧಗಳಿದ್ದಾವೆ. ಹಲವು ವಿಧಗಳು ಯಾವಪ್ಪ ಅಂತಂದರೆ, ಒಂದು ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂಥ ಜೈವಿಕ ಗೊಬ್ಬರಗಳು, ರಂಜಕ ಕರೆಸ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು, ಮತ್ತು ಪೊಟ್ಯಾಷ್ನ ಲಭ್ಯತೆಯನ್ನು ಮಾಡಿಕೊಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು, ಈ ರೀತಿ ಹಲವು ಜೈವಿಕ ಗೊಬ್ಬರಗಳಿದ್ದಾವೆ. ಮೊದಲನೇದಾಗಿ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂಥ ಒಂದು ಜೈವಿಕ ಗೊಬ್ಬರಗಳಲ್ಲಿ ಉದಾಹರಣೆಗೆ ಅಂತಂದರೆ ರೈಸೋಬಿಯಂ ಆಗಿರ್ಬೋದು, ಅದು ದ್ವಿದಳ ಧಾನ್ಯ ಬೆಳೆಗಳಿಗೆ ಬಳಸ್ತಕ್ಕಂತಹ ಜೈವಿಕ ಗೊಬ್ಬರ ಆಗಿದೆ. ಏಕದಳ ಧಾನ್ಯಗಳಿಗೆ ಬೆಳೆಗಳಿಗೆ ಬಳಸ್ತಕ್ಕಂತಹ ಜೈವಿಕ ಗೊಬ್ಬರ ಅಂತಂದರೆ ಅಜೋಸ್ಪೈರಲಮ್ ಆಗಿರ್ಬೋದು. ಅದೇ ರೀತಿ ಎಣ್ಣೆಕಾಳು ಬೆಳೆಗಳಿಗೆ ಅಥವಾ ತರಕಾರಿ ಬೆಳೆಗಳಿಗೆ ಬಳಸ್ತಕ್ಕಂತಹ ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂತಹ ಜೈವಿಕ ಗೊಬ್ಬರ ಅಂತಂದರೆ ಅಜಿಟೋಬ್ಯಾಕ್ಟರ್ ಅಂತೇಳಿ. ಈ 3 ಜೈವಿಕ ಗೊಬ್ಬರಗಳು, ರೈಸೋಬಿಯಂ ಆಗಿರ್ಬೋದು, ಅಜಿಟೋಬ್ಯಾಕ್ಟರ್ ಆಗಿರ್ಬೋದು, ಅಜೋಸ್ಪೈರಲಮ್ ಆಗಿರ್ಬೋದು, ಈ 3 ಜೈವಿಕ ಗೊಬ್ಬರಗಳು ಸಾರಜನಕವನ್ನು ಸ್ಥಿರೀಕರಣ ಮಾಡ್ತವೆ. ಹಾಗಂದರೆ ಸಾರಜನಕ ಸ್ಥಿರೀಕರಣ ಅಂದ್ರೆ ಏನಪ್ಪಾ ಅಂತಂದ್ರೆ, ವಾತಾವರಣದಲ್ಲಿರ್ತಕ್ಕಂತಹ ಸಾರಜನಕವನ್ನ ಯಾವುದೇ ಒಂದು ಮನುಷ್ಯನಾಗಿರ್ಬೋದು ಗಿಡಗಳಾಗಿರ್ಬೋದು ಅದನ್ನ ಭೂಮಿಗೆ ತಗೊಂಡು ಬರೋದಕ್ಕೆ ಆಗೋದಿಲ್ಲ. ಆದರೆ ಸೂಕ್ಷ್ಮಾಣುಜೀವಿಗಳು, ಈಗೇನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ, ಈ ಮೂರು ಸೂಕ್ಷ್ಮಾಣುಜೀವಿಗಳು ಏನ್ ಮಾಡ್ತಾವೆ ಅಂದ್ರೆ ವಾತಾವರಣದಲ್ಲಿರ್ತಕ್ಕಂತಹ ಸಾರಜನಕವನ್ನ ಆ ಒಂದು ಟ್ರಿಪಲ್ ಬಾಂಡ್ ಇಂದ ಅವನ್ನ ಬ್ರೇಕ್ ಡೌನ್ ಮಾಡಿ ಆ ಒಂದು ಗಿಡದ ಬೇರಿಗೆ ನೇರವಾಗಿ ಅವು ಸ್ಥಿರೀಕರಣ ಮಾಡಿಕೊಡ್ತವೆ. ಆ ರೀತಿ ಸ್ಥಿರೀಕರಣ ಮಾಡಿಕೊಟ್ರೆ ಸಾರಜನಕದ ಒಂದು ಪ್ರಮಾಣವನ್ನು ನೀವೇನು ಬೆಳೆಗಳಿಗೆ ಹಾಕ್ತೀರಿ 20-25% ಸಾರಜನಕವನ್ನು ನೀವು ಕಡಿಮೆಯನ್ನು ಮಾಡಬಹುದು. ಆ ರೀತಿ ಕಡಿಮೆ ಮಾಡಿದ್ರೆ ಮತ್ತೆ ನಿಮಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ಏನು ಕರಿತೀವಿ ಅಂದ್ರೆ ಬೆಳೆಯನ್ನು ಬೆಳೆಯೋದಕ್ಕೆ ಖರ್ಚು ಏನಿರುತ್ತೆ ಅದರ ಒಂದು 20-25% ಕಡಿಮೆ ಆಗುತ್ತೆ. ಅದೇ ರೀತಿ ಅತಿ ಹೆಚ್ಚು ಲಾಭ ಅಂದ್ರೆ 15-20% ನಿಮಗೆ ಬೆಳೆಯಲ್ಲಿ ಇಳುವರಿಯನ್ನು ಸಹಿತ ಜಾಸ್ತಿ ಆಗುತ್ತೆ. ಇದು ಸಾರಜನಕ ಸ್ಥಿರೀಕರಣ ಮಾಡತಕ್ಕಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ಆಯಿತು. ಅದೇ ರೀತಿ ರಂಜಕವನ್ನು ಕರೆಸತಕ್ಕಂತಹ ಜೈವಿಕ ಗೊಬ್ಬರಗಳು ಯಾವಪ್ಪ ಅಂದ್ರೆ ಬ್ಯಾಸಿಲಸ್ ಮೆಗಥೀರಿಯಂ ಅಂತ ಹೇಳಿ ಕರಿತೀವಿ. ಈ ಒಂದು ಜೈವಿಕ ಗೊಬ್ಬರವನ್ನು ನೀವು ಬಳಸೋದಾದ್ರೆ ಈಗ ಕರಾವಳಿ ಪ್ರದೇಶದಲ್ಲಾಗಿರುವುದು ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಣ್ಣಿನಲ್ಲಿರ್ತಕ್ಕಂತಹ ಒಂದು ಫಾಸ್ಫರಸ್ ನ ಒಂದು ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ ಅದು ತುಂಬಾ ಕಡಿಮೆ ಇರುತ್ತೆ. ಆದ್ರೆ ಈ ಒಂದು ಫಾಸ್ಫರಸ್ ಅಂತಕ್ಕಂಥದ್ದು ಗಿಡಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ ಬಹಳ ಮುಖ್ಯವಾಗಿ ಬೇಕಾಗಿರ್ತದೆ. ಫಾಸ್ಫರಸ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ. ಇದನ್ನ ನಾವು ಮಣ್ಣಿನಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನಾವು ಈ ಒಂದು ಬ್ಯಾಸಿಲಸ್ ಮೆಗಥೀರಿಯಂ ಅಂತಕ್ಕಂಥ ಒಂದು ಸೂಕ್ಷ್ಮಾಣುಜೀವಿಯನ್ನು ಬಳಸಿಕೊಂಡು ಆ ಒಂದು ಗಿಡಗಳಿಗೆ ಫಾಸ್ಫರಸ್ ನ ಒದಗಿಸ್ತಕ್ಕಂಥದ್ದು. ಈ ರೀತಿ ಒದಗಿಸಿದ್ರೆ ನಮಗೆ 20% ಫಾಸ್ಫರಸ್ ನ ಆಗ್ತಕ್ಕಂಥ ಒಂದು ಸಂಖ್ಯೆಯನ್ನು ನಾವು ರೆಡ್ಯೂಸ್ ಮಾಡಬಹುದು. ಅದೇ ರೀತಿ ಪೊಟಾಸ್ ಸಾಲಿಬಿಲೈಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಪೊಟಾಷಿನ ಕರಗಿಸ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳಾಗಿರ್ತಕ್ಕಂಥ ಫ್ರೆಕ್ಯೂರಿಯಾ ಅಂತಕ್ಕಂಥ ಒಂದು ಸ್ಪೀಸೀಸ್ ಇದೆ. ಆ ಒಂದು ಸೂಕ್ಷ್ಮಾಣುಜೀವಿನ ಬಳಸೋದ್ರಿಂದ ಪೊಟಾಷಿನ ಲಭ್ಯತೆಯು ಸಹಿತ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ. ಈ ರೀತಿ ಜೈವಿಕ ಗೊಬ್ಬರಗಳನ್ನ ಬಳಸಿಕೊಂಡು ನಾವು ಅತಿ ಹೆಚ್ಚು ಇಳುವರಿಯನ್ನು ಪಡಿಬಹುದಾಗಿದೆ. ಯಾಕಪ್ಪ ಅಂತಂದ್ರೆ ತುಂಬಾ ಜನ ರೈತರು ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಅತಿ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಆ ಒಂದು ಸಾವಯವ ಕೃಷಿಯನ್ನು ನಾವು ಮಾಡಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಒಂದು ಜೈವಿಕ ಗೊಬ್ಬರ. ಜೈವಿಕ ಗೊಬ್ಬರಗಳ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತಂದ್ರೆ ನನ್ನ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ. ನನ್ನ ದೂರವಾಣಿ ಸಂಖ್ಯೆ 9-1-6-4-1-8-0-1-6-1. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಪೊಲೀಸ್ ಮಿಸ್ ಸೀಮಾ? ಹೌದು. ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಯಾಕೆ ಅಂದ್ರೆ ನಾನು ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ. ಡಿಜಿಟಲ್ ಅರೆಸ್ಟ್? 1,00,000 ಕೊಡಿ, ಬಚಾವ್ ಆಗ್ತೀರಾ. ಅಷ್ಟೊಂದ್ ಹಣ? ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ. ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಅರೆ, ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ಹಲೋ ಮಮ್ಮ. ಹಾಯ್. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಜನ್ ಜನ್ ಕಾ ರಖೇ ಧ್ಯಾನ್, TB ಮುಕ್ತ ಭಾರತ್ ಅಭಿಯಾನ್. ಜನ್ ಜನ್ ಕಾ ರಖೇ ಧ್ಯಾನ್, TB ಮುಕ್ತ ಭಾರತ್ ಅಭಿಯಾನ್. ನಿಕ್ಷಯ ಮಿತ್ರ ತೋ ಹಮ್ ಸಬ್ ಕಾ ಸಾಥ್ ನಿಭಾತೆ. TB ರೋಗಿ ವ ಪರಿಜನ್ ಕೋ ಪೋಷಣ, ಜಾಂಚ್, ಇಲಾಜ್ ಔರ್ ಆಜೀವಿಕಾ ಸಂಬಂಧಿ ಸಹಾಯತಾ ಪಹುಂಚಾತೆ. ಜಬ್ ಮಿಲ್ ಜಾಯೇಗಾ ಸಬ್ಕೋ ಅಪ್ನಾ ನಿಕ್ಷಯ ಮಿತ್ರ ತಯಾರ್, ತಬ್ ಪಕ್ಕಿ ಹೋ ಜಾಯೇಗಿ ಹಮಾರಿ ಜೀತ್ ಔರ್ TB ಕಿ ಹಾರ್. ನಿಕ್ಷಯ ಮಿತ್ರ इस अभियान ने एक बड़े चैलेंज से निपटने में TB के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी

ಕೊರಳುಳು ಮಾಲೆಯ ಧರಿಸಿದರೇನು, ಕರದಲ್ಲಿ ಜಪಮಣಿ ಎಣಿಸಿದರೇನು. ಕೊರಳುಳು ಮಾಲೆಯ ಧರಿಸಿದರೇನು, ಕರದಲ್ಲಿ ಜಪಮಣಿ ಎಣಿಸಿದರೇನು. ಮರುಳನಂತೆ ಶರೀರಕ್ಕೆ ಲೇಪವ, ಮರುಳನಂತೆ ಶರೀರಕ್ಕೆ ಲೇಪವ, ಒರೆಸಿಕೊಂಡು ತಾ ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ, ದೊರೆಯ ದಣ್ಣ ಮುಕುತಿ.